wear suitable footwear. Use a stick to check water's depth. Steer clear of sewerage lines, gutter and drains. Stay away from electric poles and fallen power lines. Use disinfectants. Clean surroundings. Prevent outbreak of diseases. Eat freshly cooked food or dry food. Drink boiled or chlorinated water. Before evacuating, turn off power and gas connections. Raise furniture and other goods. Block drain holes and toilet bowls. Take your emergency kit. If you're stranded, contact the helpline numbers. Be smart. Be prepared. ಈಗ ಜನಪದ ಗೀತೆ. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ವರ್ಣದ ಮುತ್ತು ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು, ಎರಡು ವರ್ಣದ ಮುತ್ತು ಜಡಬಲದೊಳಗಿತ್ತು, ಎರಡು ವರ್ಣದ ಮುತ್ತು ಜಡಬಲದೊಳಗಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ವರ್ಣದ ಮುತ್ತು ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು, ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು, ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ಮುತ್ತು ಐದು ವರ್ಣದ ಮುತ್ತು ಐಕ್ಯ ಸ್ಥಾನದಲ್ಲಿತ್ತು, ಐದು ವರ್ಣದ ಮುತ್ತು ಐಕ್ಯ ಸ್ಥಾನದಲ್ಲಿತ್ತು, ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು, ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ಏಳು ವರ್ಣದ ಮುತ್ತು ಏಳು ವರ್ಣದ ಮುತ್ತು ಯೋಗೇಶನಲ್ಲಿತ್ತು, ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು, ಎಂಟು ವರ್ಣದ ಮುತ್ತು ಮಂಟಪದೊಳಗಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ಒಂದು ಒಂಬತ್ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು. ಒಂಬತ್ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು. ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು. ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು.